ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ದೇಶಕ್ಕೆ ನಿಸ್ವಾರ್ಥ ಸೇವೆ ಕೊಟ್ಟ ಮಾಜಿ ಪಟ್ಟಾಳ ಕರಡು ತೊಂದರೆ ತಾಪತ್ರಯತನ ಮೊಟ್ಟುಮೊಟ್ಟಾಯಿತು ಪರಿಹಾರ ಮಾಡುವಕ್ಕೆ ಕ್ರಮ ಇಡ್ತವ ಅಂದು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಬಿಸಿ ನಾಗೇಶ್ ಎಣಚಿ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ನಡೆದ ಮಾಜಿ ಪಟ್ಟಾಳ ಕರಡು ತೊಂದರೆ ತಾಪತ್ರಯತನ ಕೇಟರಿಯುವ ಸಭೆ ಕೊರು ಕಾರ್ಯಕ್ಕೆ ವಹಿಸಿಂಡ ತಕ್ಕ ಪರಂದ ಉಸ್ತುವಾರಿ ಸಚಿವಂಗ ಮಾಜಿ ಪಟ್ಟಾಳ ಪಕ್ಕಾರಕ್ಕೆ ಕಿಟ್ಟಿಯಂಡ ಉಳ್ಳ ಸೌಲಭ್ಯತನ ಸಮಯಕ್ಕೆ ಸರಿಯಾಯಿತು ಕೊಡಬೇಕು ಅಧಿಕಾರಿಯ ಇಲ್ಲಿಂಗ ಸಿಬ್ಬಂದಿಯ ತಡ ಮಾಡಿಚೆಂಗಿ ಅಂತ ವಿಷಯತನ ತೊಡಕೆ ಜಿಲ್ಲಾಧಿಕಾರಿಯರ ಗಮನಕ್ಕೆ ಕೊಂಡಬಪ್ಪನಕ್ಕೆ ಮಾಜಿ ಪಟ್ಟಾಳ ಕಾರಕ್ಕೆ ಎಣಚಿ. ಸಭೆಯ ಹಾಜರಿಂಜಿತ್ ಮಾಜಿ ಪಟ್ಟಾಳಕಾರ ಅದ್ಭುಚಿಟ್ಟುಳ್ಳ ತೊಂದರೆ ತಾಪತ್ರಯ ಪಿಂಜ ಮಾಜಿ ಪಟ್ಟಾಳಕಾರದ ಪದ ತರತರ ಬೋಡಿಕೆನ ಮುಂಬಲು ಬೆಚ್ಚ ಮಾಜಿ ಪಟ್ಟಾಳಕಾರದ ಸಂಘತರ ಮುಕ್ರಿಯಕ್ಕೆ ಜವಾಬ್ ಕೊಡ್ತ ಜಿಲ್ಲಾಧಿಕಾರಿ ಡಾ ಸತೀಶ್ ಸರ್ಕಾರಿ ಕಚೇರಿ ಕೆಲಸಕ್ಕೆ ಬಪ್ಪ ಮಾಜಿ ಪಟ್ಟಾಳಕಾರ ಕುಡ್ಡನಿಗೆ ಪೆರಿಯಂಗಳ ಅಧಿಕಾರಿಯ ಗೌರವ ತೋಡೆ ಕಾಂಬಾಡ ಕೂಟಕ್ಕೆ ಕಿಟ್ಟಣೆ ಸೌಲಭ್ಯತ್ನ ನೇಮಕೊತ್ತನಕ್ಕೆ ಸಮಯಕ್ಕೆ ಸರಿಯಾಯಿತು ಕಟ್ಟುವನಿಕೆ ಮಾಡುವ ಅವಶ್ಯ ಕ್ರಮ ಮಾಡ್ತಾವ ಅಂದು ಅರಿಚಿಟ್ಟಿತು. ಪಟ್ಟಾಳಕಾರರ ಸಂಪರ್ಕ ಸಭೆ ನಡೆಸುವುದಾಯಿತು ಮಾಹಿತಿ ಕೊಡ್ತದೆ. ಸಭೆಯಲ್ಲಿ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಮುಖ್ಯಪಟ್ಟವು ಹಾಜರಿಂಜಿತ್. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿನ್ಯಾ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜರ ಕೂಡು ಕೂಟತ್ ಎಂಎ ಕೊಡವ ಸ್ನಾತಕೋತ್ತರ ಕಾರ್ಯಕ್ರಮದ ಉದ್ಘಾಟನೆ ಕೂಡ್ನನಿಕೆ ಪುಸ್ತಕ ಬಿಡುಗಡೆ ಸಮಾರಂಭ ಕಾಲೇಜ್ ಸಭಾಬಾಡಲು ನಿನ್ನಂದು ನಡೆದತ್. ಅಕಾಡೆಮಿರ ಅಧ್ಯಕ್ಷಗಳನ್ನ ಡಾ ರಮಾಟಂಡ ಪಾರ್ವತಿ ಅಪ್ಪಯ್ಯ ಎಂಡು ಕೊರು ಕಾರ್ಯಕ್ಕೆ ನಡೆದ ಕಾರ್ಯಕ್ರಮದ ಕೊಡಗರ ರಾಜಕೀಯ ಇತಿಹಾಸತ್ರ ಅವಲೋಕನ ಅನ್ನೋ ವಿಷಯತ್ ಅಜ್ಜಿನಿಕಂಡ ಮಹೇಶ್ ನಾಚೆಯ ವಿಚಾರ ಮಂಡನೆ ಮಾಡಿಚಿ. ಎಂಎ ಕೊಡವ ಸ್ನಾತಕೋತ್ತರ ವಿಭಾಗದ ಸಂಯೋಜಕಗಳನ್ನ ಮೆಚ್ಚಿರ ರವಿಶಂಕರ್ ನಾಣಯ್ಯ ಕೂಡ್ನನಿಕೆ ಖನಪಟ್ಟವು ಹಾಜರಿಂಜ ಕಾರ್ಯಕ್ರಮತ್ ಬಾಚಮಂಡ ಗೌರಮ್ಮ ಮಾದಮಯ್ಯ ಅಳ್ದನ ಕೊಡಗಲು ಮಳೆ ರಾವಾಂತರ ಪಿಂಜ ಬೊಳ್ಳೆರ ಸುಮನ್ ಸೀತಮ್ಮ ಅಳ್ದನ ನಡೆಕೂರು ತೂಡು ಪುಸ್ತಕ ಬಳಿಕಂಡತು. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮತರಾದ ನೆಲೆ ಮನೆ ಇಲ್ಲ ತೆಂಗಕ್ಕೆ ಪಿಂಜ ಖಾಲಿ ನಿವೇಶನವುಳ್ಳ ಅರ್ಹ ಫಲಾನುಭವಿಯಕ್ಕೆ ದಂಡಾಯಿತ 21-20 ದಂಡನೆ ಸಾಲಕ್ಕೆ ಒತ್ತನಕ್ಕೆ ಅಲ್ಪಸಂಖ್ಯಾತಂಗಕ್ಕೆ ಪಿಂಜ ಸಾಮಾನ್ಯ ವರ್ಗಕಾರಕ್ಕೆ ವಾಜಪೇಯಿ ನಗರ ಯೋಜನೆ ಅಡಿಲು ಪಿಂಜ ಪರಿಶಿಷ್ಟ ಜಾತಿ ಪಿಂಜ ಪಂಗಡಕಾರಕ್ಕೆ ಡಾ ಅಂಬೇಡ್ಕರ್ ವಸತಿ ಯೋಜನೆ ಅಡಿಲು ಮನೆ ಕಟ್ಟಿಕೊಡಬೇಕು ಅರ್ಜಿ ಹಾಕಿತು. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಆದಾಯ ಜಾತಿ ದೃಢೀಕರಣ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕೂಡನಕ್ಕೆ ಒತ್ತ ದಾಖಲೆ ಬೆಚ್ಚಿನ ವಾಸವುಳ್ಳ ಅರ್ಹಂಗ ಇದೇ ಅಟ್ಟಾಂಡವಳೆಯ ನಗರಸಭೆಗೆ ಅರ್ಜಿ ಒಪ್ಪಿಚಿಟ್ಟಿತು. ಯೋಜನೆಯ ಪ್ರಯೋಜನ ಪಡೆದವನ ಕೇಳನ ಪೌರಾಯುಕ್ತ ರಾಮದಾಸ್ ಅವರ ಮಾಹಿತಿಗೆ ನಗರಸಭೆಯ ಕಚೇರಿಯನ್ನು ಸಂಪರ್ಕ ಮಾಡುವನಿಕೆ ಮಾಹಿತಿ ತಂತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿನ ಸಮಾಜ ಕಲ್ಯಾಣ ಇಲಾಖೆಯ ಕೂಡು ಕೂಟತ್ ಪಚ್ಚಕ್ರಾಂತಿರ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ ಮೈಂಡ ನೀಟೆ 15ನೇ ಪುಟ್ಟನ ನಾಳನ ಇದೇ ಅಂಜಾಂಗ ಪೊಲಕ 10 ಗಂಟೆಗೆ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ ರ ಪಕ್ಕ ಉಳ್ಳ ತಾಲೂಕು ಪಂಚಾಯತ್ ಎಸ್ಜಿಎಸ್ವೈ ಕಟ್ಟಡ ಸಭಾಬಾಡಲು ಕೈಪ. ಅನ್ನನೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಐಂಡ ನೀಟೆ 31ನೇ ಪುಟ್ಟನ ನಾಳನ ಇದೇ 14 ಪೊಲಕ 10 ಗಂಟೆಗೆ ಕಾವೇರಿ ಕಲಾಕ್ಷೇತ್ರದ ಕೈಪ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷಂಗ ಪಿನ ಸದಸ್ಯಂಗ ಇದೇ ಅಂಜಾಂಗ ಜಿಲ್ಲೆಗೆ ಬಪ್ಪ ಇದೇ ನಾಳಾಂಕೆ ಏಳಾಂಗೆತನೆ ಜಿಲ್ಲೆಯ ಬೋರೆ ಬೋರೆ ಜಾಗಕ್ಕೆ ಪೋಪ ಈ ನಿಯೋಗ ಹಿಂದುಳಿದ ವರ್ಗ ಕಾರಕ್ಕೆ ಕಿಟ್ಟಿಯಂಡುಳ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿರ ಪರಿಶೀಲನೆ ನಡೆಸುವುದಲ್ಲದೆ ಗಂಗಾ ಕಲ್ಯಾಣ ಯೋಜನೆ ಪಿನ ಹಿಂದುಳಿದ ವರ್ಗದ ಕಲ್ಯಾಣ ಕಾರ್ಯಕ್ರಮದ ಅನುಷ್ಠಾನ ಪಿನ ಪ್ರಗತಿರ ಮೀದ ಜಿಲ್ಲಾಧಿಕಾರಿ ಕೂಡನಕ್ಕೆ ಜಿಲ್ಲಾ ಪಿನ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಚರ್ಚೆ ನಡೆಸುವ. ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಜೂನ್ 16-17 ಪಿಂಜ 18 ನಡಪ. ಆನ್ಲೈನ್ ಮೂಲಕ ಅರ್ಜಿ ಇಡುವ ಪ್ರಕ್ರಿಯೆ ಇದೇ ಅಂಜಲಿನಿಂದ ಶುರುವಪ್ಪ ಪಿಂಜ ಇದೇ 20 ಅರ್ಜಿ ಇಡುವಕ್ಕೆ ಅವಕಾಶ ಇಪ್ಪ. ಅರ್ಹಂಗ ಸಿಇಟಿ ಪ್ರವೇಶ ಪತ್ರತನ ಮೇನ್ 30 ಪಲಕ 11 ಗಂಟೆ ಮೇದ ಆನ್ಲೈನ್ ಮೂಲಕ ಪಡೆದೊಲ್ಲೊಂದು ಉನ್ನತ ಶಿಕ್ಷಣ ಸಚಿವ ಡಾ ಅಶ್ವತ್ಥನಾರಾಯಣ ಅರಿಚಿಟ್ಟಿತು. ಇಲ್ಲಿಗೆ ಬೈಟತರ ಸುದ್ದಿ ಸಮಾಚಾರ ತಂದತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಹೊನ್ನಾಡು ಸೂಪರ್ ಮಾರ್ಕೆಟ್ ನಾಪೋಕ್ಲು. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನೆ ವಿವರ. ವಿಜ್ಞಾನಲ್ಲಿ ಬ್ಯಾರೆ ಬ್ಯಾರೆ ಉಪವಿಷಯಗಳಿಗೆ ಸಂಬಂಧಪಟ್ಟಂಗೆ ಹತ್ತಿರದ ತೊಂದರೆಗಳಿಗೆ ವೈಜ್ಞಾನಿಕ ಪರಿಹಾರ ಉದ್ದೇಶದಿಂದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ರಾಷ್ಟೀಯ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಸಂವಹನ ಮಂಡಳಿ, ಭಾರತ ಸರ್ಕಾರ ಹಂಗೆ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಸಂವಹನ ಸಂಸ್ಥೆಗಳ ಝಾಲ ನವದೆಹಲಿ ಇವರ ಸಹಯೋಗದೊಟ್ಟಿಗೆ 14-30 ವರ್ಷ ಒಳಪಟ್ಟ ಸಂಶೋಧಕರಿಗೆ 16-17 ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಲಿ ಭಾರತೀಯ ಯುವ ಸಂಶೋಧಕರು ಹಂಗೆ ಆವಿಷ್ಕಾರ ಪೈಪೋಟಿನ ಏರ್ಪಡಿಸಲಾಗುತ್ತ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರ ಹಂಗೆ ಎನ್ಒಎಸ್ಟಿಯ ಆಡಳಿತ ಮಂಡಳಿಯ ಸದಸ್ಯರಾದ ಗಿರೀಶ್ ಕಡ್ಲೇವಾಡ ಅವು ತಿಳಿಸಿಯಳು. ಕೊಡಗು ಜಿಲ್ಲಾ ಪೊಲೀಸ್ ಕಡೆಯಿಂದ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಹಂಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿ ಹಂಚುವ ಕಾರ್ಬಾರ್ ನಿನ್ನೆ ಜಿಲ್ಲಾ ಪೊಲೀಸ್ ಕವಾಯತ್ ಆಟದ ಮೈದಾನದಲ್ಲಿ ನಡೆದು ನಿವೃತ್ತ ಮಹಿಳಾ ಎಎಸ್ಐ ಮೇರಿ ಇಮಾಕ್ಯುಲೇಟ್ ಎ ಅವು ಪಥಸಂಚಲನ ವೀಕ್ಷಣೆ ಮಾಡಿ ಗೌರವ ವಂದನೆ ಸ್ವೀಕರಿಸಿದವು. ಆಮೇಲೆ ಅಲ್ಲಿಂದ ಅವು ಮಾತಾಡ್ದವು, ಪೊಲೀಸ್ ಇಲಾಖೆನ ಹಿರಿಯ ಅಧಿಕಾರಿಗ ಮತ್ತೆ ಸಿಬ್ಬಂದಿಗಳೊಟ್ಟಿಗೆ ಒಳ್ಳ ಬಾಂಧವ್ಯ ಹೊಂದಿರೋಕು ಮತ್ತೆ ನಿಷ್ಠೆ ಬದ್ದತೆ ಪ್ರಾಮಾಣಿಕತೆ ಇದ್ದಲ್ಲಿ ಉತ್ತಮ ಸೇವೆ ಸಲ್ಲಿಸೋಕುತ್ತ ಅವು ಹೇಳ್ದವು. ಇಂದಿಂದ ರಂಜಾನ್ ಚಂದ್ರ ದರ್ಶನವಾದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವಕ್ಕೆ ರಂಜಾನ್ ವ್ರತ ಶುರು ಆಗುತ್ತ ಕೊಡಗು ಜಿಲ್ಲಾ ಉಪಕಾಜಿಗಳಾದ ಶಾದುಲಿ ಫೈಜಿ ಪ್ರಕಟಣೆಗೆ ತಿಳಿಸಿಯಳು. ಗೌಡ ಜನಾಂಗದ ಒಗ್ಗಟ್ಟು ಹಂಗೆ ಸಂಸ್ಕೃತಿನ ಉಳಿಸಿ ಬೆಳೆಸುವ ನಿಟ್ಟಿಲಿ ಕೊಡಗು ಗೌಡ ಯುವ ವೇದಿಕೆ ಕಡೆಯಿಂದ ನಡೆಸಿಕೊಂಡು ಬರ್ತಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಹಬ್ಬ ಕುಟುಂಬ ಏಪ್ರಿಲ್ 25 ಮೇ 6 ಮುಟ್ಟ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ವಸತಿರಹಿತ ಅಂಗೆ ಖಾಲಿ ನಿವೇಶನ ಹೊಂದಿದ್ದ ಫಲಾನುಭವಿಗಳಿಗೆ 2021-22 ಸಾಲಿಗೆ ವಾಜಪೇಯಿ ನಗರ ಯೋಜನೆ ಅಡಿಲಿ ಅಲ್ಪಸಂಖ್ಯಾತರಿಗೆ ಮತ್ತೆ ಸಾಮಾನ್ಯ ವರ್ಗದವಕ್ಕೆ ಹಂಗೆ ಡಾ ಅಂಬೇಡ್ಕರ್ ನಗರ ವಸತಿ ಯೋಜನೆ ಅಡಿಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವಕ್ಕೆ ಮನೆನ ನಿರ್ಮಿಸಿಕೆ ಅರ್ಜಿನ ಕರ್ದೊಳು. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ವಾಸಿಸುತ್ತಿದ್ದ ಅಗತ್ಯ ದಾಖಲೆಯೊಟ್ಟಿಗೆ ಏಪ್ರಿಲ್ 8 ಮುಟ್ಟ ನಗರಸಭೆಗೆ ಅರ್ಜಿ ಸಲ್ಲಿಸಕ್. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ವಸತಿ ಶಾಖೆನ ವಿಷಯ ನಿರ್ವಾಹಕರನ್ನ ಸಂಪರ್ಕಿಸಕೃತ ನಗರಸಭೆ ಪೌರಾಯುಕ್ತರಾದ ರಾಮದಾಸ್ ಅವು ಮಾಹಿತಿ ಕೊಟ್ಟಳು. ಪ್ರಸಕ್ತ ಸಾಲಿಗೆ ಅವಶ್ಯವಾಗಿ ಬೇಕಿದ್ದ ರಸಗೊಬ್ಬರ ದಾಸ್ತಾನಿಗೆ ಅವಶ್ಯ ಕ್ರಮ ವಹಿಸುವ ಅಂಗೆ ಕೃಷಿ ಇಲಾಖೆನ ಅಧಿಕಾರಿಗಳಿಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವು ನಿರ್ದೇಶನ ನೀಡಿದ್ದು. ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಕೆಡಿಪಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಮಂತ್ರಿಗ, ಕಳೆದ ಬಾರಿ ರಸಗೊಬ್ಬರ ಎಷ್ಟು ಪೂರೈಕೆ ಆಗುಟ್ಟು ಏನಾದರೂ ತೊಂದರೆ ಕಂಡು ಬಂದುಟ ಯೂರಿಯಾ ಸೇರಿದಂಗೆ ಎಲ್ಲಾ ರೀತಿನ ರಸಗೊಬ್ಬರ ದಾಸ್ತಾನು ಮಾಡಿಕೆ ಮುಂದಾಗುವ ಹಂಗೆ ಮಂತ್ರಿಗ ಸೂಚನೆ ಕೊಟ್ಟು ಈ ಸಭೆಯಲ್ಲಿ ಶಾಸಕರು ಇನ್ನಿತರು ಮುಖ್ಯಪಟ್ಟವು ಹಾಜರಿದ್ದು. ಕುಶಾಲನಗರ ರೋಟರಿ ಮತ್ತೆ ಅಫೆಕ್ಟ್ ಸಂಸ್ಥೆನ ಕೂಡುಕೂಟಲಿ ನಿರುದ್ಯೋಗಿ ಯುವಕರಿಗೆ ಪುಕ್ಸಟೆಯಾಗಿ ಕಂಪ್ಯೂಟರ್ ಟ್ಯಾಲಿ ತರಬೇತಿ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿನ ರೋಟರಿ ಅಧ್ಯಕ್ಷರು ಮಾಹಿತಿ ಕೊಟ್ಟಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 9886673547 ಸಂಪರ್ಕಿಸಕ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ಇವರ ಕಡೆಯಿಂದ ಹಸಿರು ಕ್ರಾಂತಿನ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ ರವರ 115 ಹುಟ್ಟಿದ ಹಬ್ಬನ ಏಪ್ರಿಲ್ 5 ಹೊತ್ತಾರೆ 10:30 ಪ್ಯಾಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಹತ್ತಿರದ ತಾಲೂಕು ಪಂಚಾಯಿತಿಯ ಎಸ್ಜೆಎಸ್ವೈ ಕಟ್ಟಡದ ಸಭಾಬಾಡಿಯಲ್ಲಿ ನಡೆದಿದೆ. ಪ್ರಾಥಮಿಕ ಮತ್ತೆ ಪ್ರೌಢಶಿಕ್ಷಣ ಮಂತ್ರಿ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಈ ಕಾರ್ಬರ್ನ ಉದ್ಘಾಟಿಸುವೆ. ಶಾಸಕರು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕೊಡಗು ಗೌಡ ನಿವೃತ್ತ ಸಂಘರ ಕಡೆಯಿಂದ ಕೊಡಗು ಗೌಡ ಜನಾಂಗದ ಬಾಂಧವ ಅರೆಭಾಷಿಗರ ವಧು ವರರ ಕೂಡುಗೂಟ ಏಪ್ರಿಲ್ 15 ಮಡಿಕೇರಿಯಲ್ಲಿ ನಡೆದಿದೆ. ಸಂಘದ ಅಧ್ಯಕ್ಷ ಕೋರಣ ಸಿ ವಿಶ್ವನಾಥ್ ಅವು ತಿಳಿಸಿಯಳು. ಅಂದು ಹೊತ್ತಾರೆ 10:30 ಪ್ಯಾಟೆನ ಕೊಡಗು ಗೌಡ ವಿದ್ಯಾಸಂಘದ ಸಭಾಬಾಡಿಯಲ್ಲಿ ನಡೆದಿದೆ. ಖುಷಿ ಇದ್ದವು ತಮ್ಮ ಭಾವಚಿತ್ರ ಹಂಗೆ ಎಲ್ಲಾ ಮಾಹಿತಿಯೊಟ್ಟಿಗೆ ಭಾಗವಹಿಸುವ ಹಂಗೆ ತಿಳಿಸಿಯಳು. ಕೊಡವ ಒಂದು ಸಣ್ಣ ಸಮುದಾಯ ಆಗಿದ್ದು ಕೊಡವ ಭಾಷೆನ ಉಳಿಸುವ ಅಗತ್ಯ ಉಟ್ಟು ಭಾಷೆ ಮತ್ತೆ ಸಂಸ್ಕೃತಿಗೆ ಪೂರಕ ಆಗಿದ್ದ ಕೊಡವ ಚಲನಚಿತ್ರನ ಪ್ರತಿಯೊಬ್ಬನು ವೀಕ್ಷಣೆ ಮಾಡುವ ಹಂಗೆ ಪ್ರೋತ್ಸಾಹ ನೀಡೋಕುತ ವಿಧಾನ ಪರಿಷತ್ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ ಪೇಟೆನ ಪತ್ರಿಕಾಭವನಲ್ಲಿ ಪೊಮ್ಮಾಲೆ ಕೊಡಗು ಕೊಡವ ಚಲನಚಿತ್ರ ಫಸ್ಟ್ ಲುಕ್ ಹಂಗೆ ಪೋಸ್ಟರ್ ಬಿಡುಗಡೆ ಮಾಡಿ ಇಂದು ಅವು ಮಾತಾಡಿದ. ಸ್ಪೆಷಲ್ ಒಲಿಂಪಿಕ್ ಭಾರತ ಆಯೋಜಿಸಿದ ಆಜಾದಿಕ್ ಅಮೃತ ಮಹೋತ್ಸವ ಕಾರ್ಬಾರ್ನ ಪ್ರಯುಕ್ತ ಏಪ್ರಿಲ್ 7 ಬುದ್ದಿಮಾಂದ್ಯತೆಯಿಂದ ಬಳಲುತ್ತಿದ್ದವಕ್ಕೆ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿ ವಿಶೇಷ ಶಾಲೆಗಳಲ್ಲಿ ಓದ್ತಿದ್ದ ಬುದ್ದಿಮಾಂದ್ಯ ಎಲ್ಲಾ ಮಕ್ಕಳನ್ನ ಅಂದರೆ 6-25 ನೋಂದಾಯಿಸಿ ಕನಕ ಜಿಲ್ಲೆಯಲ್ಲಿ 200 ಜಾಸ್ತಿ ಮಕ್ಕಳ ಹೆಸರು ನೋಂದಾಯಿಸಿದಲ್ಲಿ ಏಪ್ರಿಲ್ 7 ಜಿಲ್ಲೆಯಲ್ಲಿ ಕಾರ್ಬಾರ್ನ ಆಯೋಜಿಸುವೆ. ನೋಂದಾಣಿಯಾದ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಲ್ಲಿ ಹತ್ತಿರದ ಜಿಲ್ಲೆ ಹಾಸನ ಮಂಡ್ಯ ಮಂಗಳೂರಿಗೆ ಆರೋಗ್ಯ ತಪಾಸಣಾ ಕಾರ್ಬಾರ್ಗೆ ಕರೆದೊಯ್ಯಲಾದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಕೇಳಿ ತಿಳ್ಕನಗುತ್ತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ವಿಮಲಾ ಅವು ಮನವಿನ ಮಾಡಿಕೊಂಡಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272230018.